ವ್ಯತ್ಯಾಸಗಳಿವೆ, ಮತ್ತೆ ಅದರ ಸೈಜ್ನಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸಗಳಿವೆ. ಈಗ ಸಾಮಾನ್ಯ ಈ ಐದರಲ್ಲಿ ಇಲ್ಲಿ ಹೆಚ್ಚು ಪ್ರಚಾರದಲ್ಲಿರುವ ತಳಿ ಮತ್ತೆ ನೀವು ಹೆಚ್ಚು ಶಿಫಾರಸು ಮಾಡುವಂತಹ ತಳಿ ಯಾವುದು? ಕೊಕ್ಕು ಬೆಳೆಯಲ್ಲಿ ನಿಮಗೆ ಸೆಲ್ಫ್ ಇನ್ಕಂಪಟಬಿಲಿಟಿ ಅನ್ನೋ ಒಂದು ವಿಚಾರ, ಅಂದ್ರೆ ಅರ್ಥ ಅದರದ್ದೇ ಪರಾಗ ಅದೇ ತಳಿಯನ್ನ ನಿಮಗೆ ಪರಾಗಸ್ಪರ್ಶ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ನಾವು ಒಂದೇ ತಳಿಯನ್ನು ನಾವು ಸಾಮಾನ್ಯವಾಗಿ ಶಿಫಾರಸು ಮಾಡುವುದಿಲ್ಲ. ಒಂದೇ ತೋಟದಲ್ಲಿ ಎರಡು ಮೂರು ತಳಿಗಳನ್ನು ನಾವು ಬೆಳೆಸಲಿಕ್ಕೆ ಹೆಚ್ಚು ನಾವು ಅವರಿಗೆ ಹೇಳ್ತೇವೆ. ಸಾಮಾನ್ಯವಾಗಿ VTLH CH1 CH2 ಮೂರು ಕೂಡ ಈ ಎಲ್ಲ ವೆರೈಟಿಗಳನ್ನು ಕೂಡ ನಮ್ಮ ಕಾಂಬಿನೇಷನ್ ಅಲ್ಲಿ ನಾವು ಸಾಮಾನ್ಯ ಕೃಷಿಕರಿಗೆ ಕೊಡ್ತೇವೆ. ಇದರ ಜೊತೆ ಸೆಲೆಕ್ಷನ್ ತಳಿ ಅಂತ ಹೇಳಿದ್ರೆ ಇದೇನು ಸೆಲೆಕ್ಷನ್ ತಳಿ ಅಂದ್ರೆ? ಸೆಲೆಕ್ಷನ್ ಅಂತ ಹೇಳಿದ್ರೆ ಇದು ಸಂಕೀರ್ಣ ತಳಿಗಳಲ್ಲ, ಅಂದ್ರೆ ಯಾವ್ದಾದ್ರು ಒಳ್ಳೆಯ ಮರಗಳಿದ್ರೆ, ಒಂದು ತಳಿಯಲ್ಲಿ ಸುಮಾರು ಗಿಡಗಳಿದ್ದಾಗ ಒಂದು 100 ಗಿಡ ಇದೆ ಅಂದ್ಕೊಳ್ಳಿ, ಅವುಗಳು ಯಾವ ಉತ್ತಮವಾಗಿ ನಮಗೆ ಸಿಗ್ತದೆ ಅವುಗಳನ್ನು ನಾವು ಸೆಲೆಕ್ಷನ್ ಮಾಡುವಂತದ್ದು. ಸೊ ಅಂದ್ರೆ ಬೀಜದಿಂದ ಮಾಡಿರುವಂತ ಒಂದು ತಳಿಯ 100 ಗಿಡಗಳಿದ್ರೆ ಅದರಲ್ಲಿ ಚೆನ್ನಾಗಿ ಪರ್ಫಾರೆನ್ಸ್ ಮಾಡಿರುವಂತಹ ಒಂದು ಗಿಡವನ್ನ ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಸೆಲೆಕ್ಷನ್ಸ್ ಅಂತ ಮಾಡಬಹುದು. ಆಯ್ಕೆ ವಿಧಾನದಲ್ಲಿ ಅಭಿವೃದ್ಧಿ ಮಾಡಿದಂತಹ ಒಂದು ತಳಿ ಅಂತ ಹೇಳಿದ್ರೆ ತಾಯಿ ಗಿಡವನ್ನ ನೀವು ಹಾಗೆ ಆಯ್ಕೆ ಮಾಡಿಕೊಂಡು ಅದರಿಂದ ಗಿಡ ಮಾಡುವ ಇದರಲ್ಲಿ ಹೆಚ್ಚು ಅಂತ ಹೇಳಿದ್ರೆ ರೈತರಿಗೆ ಇದರ ಬಗ್ಗೆ ಹೆಚ್ಚು ಮಾಹಿತಿ ಇರ್ತದ ಹೇಗೆ? ಅಂದ್ರೆ ಅದು ಗಿಡವನ್ನ ನಾವೇ ಸೆಲೆಕ್ಷನ್ ಮಾಡಿಕೊಡುವಂತದ್ದು, ಅಂದ್ರೆ ನಾವು ಒಂದು ಸೆಲೆಕ್ಷನ್ ಮಾಡಿರುವ ಅಭಿವೃದ್ಧಿ ಮಾಡುವ ತಳಿ ಇರ್ತದೆ, ಅದನ್ನ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡಿಕೊಡುವಂತ. ಸೊ ನಾನು ಸೆಲೆಕ್ಷನ್ ಆಯ್ಕೆ ವಿಧಾನ ಯಾವುದು ಅಂತ, ಆ ವಿಧಾನ ಅಂತ ಹೇಳಿದ್ರೆ ತಳಿ ಅಭಿವೃದ್ಧಿ ವಿಧಾನ, ಸಂಕರಣ ವಿಧಾನ ಅನ್ನುವಂಥದ್ದು ಕೂಡ ಒಂದು ತಳಿ ಅಭಿವೃದ್ಧಿ ವಿಧಾನ, ಹಾಗೆ ಆಯ್ಕೆ ಪದ್ಧತಿ ಅನ್ನುವಂಥದ್ದು ಕೂಡ ಒಂದು ತಳಿ ಅಭಿವೃದ್ಧಿ ವಿಧಾನ. ಸೊ ಈ ರೀತಿಯಾಗಿ ಅಭಿವೃದ್ಧಿ ಮಾಡಿದ ತಳಿಯನ್ನ ನಾವು ನಂತರ ಕೃಷಿಕರಿಗೆ ಕೊಡುವಂತದ್ದು. ಇದು ಕೂಡ ಅತ್ಯುತ್ತಮವಾಗಿ ಇಳುವರಿ ಕೊಡಬಲ್ಲ ಸಾಮರ್ಥ್ಯ ಇರುವಂತಹ ತಳಿ VTLCS1 CS2 ಅನ್ನುವಂಥದ್ದು. ನಾವು ಇತ್ತೀಚಿನ ನಮ್ಮ ಅಧ್ಯಯನ ಹೇಳುತ್ತದೆ ಈ VTLCS1 ಅನ್ನುವಂಥದ್ದು ಈ ಸಾರಜನಕವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳುವಂತಹ ಶಕ್ತಿ ಇರುವಂತಹ ಒಂದು ತಳಿ. ಅಂದ್ರೆ ಸಾರಜನಕವನ್ನ ಯೂಸ್ ಎಫಿಷಿಯನ್ಸಿ, ಅಂದ್ರೆ ನಾವು ಒಂದು 100 ಗ್ರಾಂ ಕೊಟ್ಟರೆ ಅದನ್ನ ಯಾವ ರೀತಿ ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳುತ್ತದೆ ಆ ಶಕ್ತಿ ಹೆಚ್ಚಿರುವಂತದ್ದು VTLCS1 ಗೆ ಎನ್ನುವುದನ್ನು ನಾವು ಹೊಸದಾಗಿ ಕಂಡುಕೊಂಡಿರುವಂತ. ಇನ್ನು ನೀವು ಕ್ಲೋನ್ ಅಂತ ಹೇಳಿದ್ರು, ಈ ಕ್ಲೋನ್ ಅಂದ್ರೆ ಏನಿದು? ಕ್ಲೋನ್ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಗಿಡದಲ್ಲಿ ನಮಗೆ ಒಳ್ಳೇದೇ ಅಂತ ಕಂಡ್ರೆ ಅದನ್ನ ವಾಪಸ್ ಮಲ್ಟಿಪ್ಲಿಕೇಶನ್ ಮಾಡುವಂತದ್ದು. ಈಗ 100 ಗಿಡದನ್ನ ನಾವು ಕ್ಲೋನ್ ಅಲ್ಲಿ ಅಂದ್ರೆ ಅದರ ತದ್ರೂಪಿಗಳೆಲ್ಲ ನಾವು ಮಾಡ್ತೇವೆ, ಆ ತದ್ರೂಪಿಗಳಲ್ಲಿ ಕೂಡ ಕೆಲವೊಂದು ಗಿಡಗಳು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಬಹುದು, ಆ ಅದುಗಳನ್ನು ನಾವು ಸೆಲೆಕ್ಷನ್ ಮಾಡ್ತೇವೆ. ನಾನು ಇನ್ನೊಂದು ಹೇಳಿದ್ದು ಸೆಲೆಕ್ಷನ್ ಏನಿದೆ ಅದು ಬೀಜದಿಂದ ಗಿಡ ಮಾಡಿರುವಂತ ಸೆಲೆಕ್ಷನ್ ಮಾಡಿರುತ್ತೆ ಇದು. ಆದರೆ ಇದು ತದ್ರೂಪಿಗಳೆಲ್ಲ ನಾವು ಮಾಡುವಂತದ್ದು ವೆಜಿಟೇಟಿವ್ ಪ್ರೊಪಗೇಷನ್ ಮುಖಾಂತರ ಮಾಡುವಂತದ್ದು, ಮತ್ತೆ ಅದರಲ್ಲಿ ಯಾವುದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತದೆ ಅದನ್ನು ನಾವು ಆಯ್ಕೆ ಮಾಡ್ಕೊಳ್ಳುವಂಥದ್ದು, ಅದಕ್ಕೆ ಕ್ಲೋನ್ ಅಂತ ಹೇಳ್ತಾರೆ. ಈಗ ಅದನ್ನ ನಾಟಿ ಮಾಡುವಾಗ ಗಮನಿಸಬೇಕಾದಂತಹ ಅಂಶಗಳೇನು? ನಾಟಿ ಮಾಡುವಾಗ ಮೊದಲಿಗೆ ನಾವು ಅಂತರವನ್ನು ಕರೆಕ್ಟ್ ಆಗಿ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಅಡಿಕೆ ತೋಟದಲ್ಲಿ ಬೆಳೆಯುವಾಗ ಅಂತರವೇ ಬೇರೆ, ತೆಂಗಿನ ತೋಟದಲ್ಲಿ ಬೆಳೆಯುವಾಗ ಅಂತರವೇ ಬೇರೆ. ತುಂಬಾ ಹತ್ತಿರವಾಗಿ ಬೆಳೆದ್ರೆ ನಾವು ಕೃಷಿ ಕ್ರಮಗಳನ್ನು ಅನುಸರಿಸಿ ಮಾಡಿ ಬಹಳ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಇಲ್ಲಿ ಮುಖ್ಯ ಬೆಳೆ ಇರುವಂತದ್ದು ಅಡಿಕೆ, ಉಪ ಬೆಳೆಯಾಗಿರುವಂತದ್ದು ಕೊಕ್ಕು, ಹಾಗಾಗಿ ಅದರ ಸಾಂದ್ರತೆ ಕೂಡ ಬಹಳ ಮುಖ್ಯ. ನಮ್ಮ ಸಂಸ್ಥೆ ಶಿಫಾರಸು ಮಾಡಿರುವಂತದ್ದು ಒಂದು ಸಾಲು ಬಿಟ್ಟು ಇನ್ನೊಂದು ಸಾಲು ಕೊಕ್ಕೋವನ್ನು ಹಾಕುವಂತದ್ದು. ಹಾಗಾಗಿ ಸಾಮಾನ್ಯವಾಗಿ ಇದರ ಅಂತರ 18 ಅಡಿ ಸಾಲಿಂದ ಸಾಲಿಗೆ, 9 ಅಡಿ ಗಿಡದಿಂದ ಗಿಡಕ್ಕೆ. ಈ ರೀತಿಯಾಗಿ ನಾವು ಅಂತರದ ಕಾಪಾಡಿಕೊಳ್ಬೇಕು, ಅಂತರವನ್ನು ಮೈಂಟೈನ್ ಮಾಡಬೇಕು. ಮತ್ತೆ ನಾನು ಆಗ ಹೇಳಿದ ಹಾಗೆ ದೊಡ್ಡ ಗುಣಿ ಅವಶ್ಯಕತೆಯಲ್ಲಿ ಬರುವುದಿಲ್ಲ. ಸಾಮಾನ್ಯವಾಗಿ 1.5 ಗಣ ಅಡಿಯ ಗುಂಡಿಯ ಸಾಕಾಗ್ತದೆ. ಮೇಲ್ಮಣ್ಣನ್ನು ಒಂದು ಬದಿಯಲ್ಲಿ ಹಾಕಿ ಗಿಡ ನೆಡುವಾಗ ಮೇಲ್ಮಣ್ಣನ್ನು ವಾಪಸ್ ಅರ್ಧ ತುಂಬಿಸಿ ಅದರಲ್ಲಿ ಮತ್ತೆ ಕಾಂಪೋಸ್ಟ್ಗಳನ್ನು ಹಾಕಿ ಮಧ್ಯಭಾಗದಲ್ಲಿ ಸಸಿಗಳನ್ನು ಹಾಕಿ ನೆಡಬಹುದು. ಆರಂಭದಲ್ಲಿ ಇದಕ್ಕೆ ಗೊಬ್ಬರ ಏನಾದರೂ ಕೊಡಬೇಕಾಗ್ತದೆ? ಸಾಮಾನ್ಯವಾಗಿ ನಾವು ಕೊಡುವಂತದ್ದು ಪ್ರಾರಂಭಿಕ ಗಿಡ ನೆಡುವಾಗ ಕಾಂಪೋಸ್ಟ್ ಮತ್ತೆ ರಾಕ್ ಪಾಸ್ಪೆಟ್. ರಾಕ್ ಪಾಸ್ಪೆಟ್ನ ಶಿಲಾರಂಜಕ, ಬೇರಿನ ಬೆಳವಣಿಗೆಯನ್ನು ಉತ್ತಮಪಡಿಸಲಿಕ್ಕೋಸ್ಕರ ನಾವು ಶಿಲಾರಂಜಕನ ಒಟ್ಟಿಗೆ ಕೊಡ್ತೇವೆ. ಯಾಕಂತ ಹೇಳಿದ್ರೆ ರಂಜಕದ ಅಂಶ ಬೇರಿನ ಬೆಳವಣಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು. ಹಾಗಾಗಿ ಕಾಂಪೋಸ್ಟ್ ಮತ್ತೆ ಶಿಲಾರಂಜಕವನ್ನು ಒಟ್ಟಿಗೆ ಹಾಕಿ ಮಣ್ಣಿಂದು ಮಿಶ್ರಣ ಮಾಡಿಕೊಂಡು ನಂತರ ನಾವು ಅದನ್ನ ಗಿಡವನ್ನು ನೆಡುವಂತದ್ದು. ಸ್ವಲ್ಪ ಸಮಯದ ನಂತರ ಅದಕ್ಕೆ ಒಂದು ಗೂಟ ಕೊಟ್ಟು ಆಧಾರವನ್ನು ಕೂಡ ಕೊಡಬೇಕಾಗ್ತದೆ. ಬಹಳ ಮುಖ್ಯವಾಗಿ ಕಸಿ ಗಿಡಗಳಲ್ಲಿ ನಾವು ಬಳಕೆ ಮಾಡುವಂತ ಕಸಿಗಿಡಗಳೇನಿವೆ ಅವುಗಳು ಏನು ಅದನ್ನ ತಗೊಳ್ಳುವಂತ ಸಾಮಾನ್ಯ ಫ್ಯಾನ್ ಬ್ರಾಂಚಸ್ ಯಾವತ್ತೂ ಕೂಡ ನಿಮಗೆ ಹರಡುತ್ತದೆ, ಉದ್ದವಾಗಿ ಅದು ಗಿಡ ಹೋಗುವುದಿಲ್ಲ. ಸೊ ಹರಡುವ ಕಾರಣ ಕರೆಕ್ಟಾಗಿ ಒಂದು ಆಧಾರ ಕೊಟ್ಟು ನೇರ ಬೆಳೆಯುವಾಗ ನಾವು ನೋಡ್ಕೊಳ್ಬೇಕಾಗ್ತದೆ. ಈಗ ಇದಕ್ಕೆ ವರ್ಷದಲ್ಲಿ ಏನಾದರೂ ಕೂಡ ವಿಶೇಷವಾದಂತಹ ಒಂದು ಆರೈಕೆಗಳನ್ನು ಮಾಡಬೇಕಾಗ್ತದ ಗೊಬ್ಬರ ಮತ್ತು ನೀರು ಬಿಟ್ಟು? ಕೆಲವೊಂದು ಕಸಿಗಿಡ ಬಹಳ ಮುಖ್ಯವಾಗಿ ನಾವು ಬೆಳೆದಾಗ ಕೆಳಭಾಗದಿಂದ ವಾಪಸ್ ಚಿಗುರುಗಳು ಬರ್ತವೆ. ಸೊ ಆ ಚಿಗುರುಗಳನ್ನು ನಾವು ತೆಗಿತಾ ಇರಬೇಕು. ಬೀಜದಿಂದ ಮಾಡಿದಲ್ಲೂ ಕೂಡ ಕೆಲವೊಮ್ಮೆ ಚಿಗುರುಗಳು ಬರುವಂತಿದೆ, ನಾವು ಅದನ್ನ ನೇರವಾಗಿ ಬೆಳಿಲಿಕ್ಕೆ ಬಿಡಬೇಕು. ಸುಮಾರು 4-5 ಅಡಿ ಎತ್ತರದವರೆಗೆ ನೇರವಾಗಿ ಬೆಳಿಲಿಕ್ಕೆ ಬಿಟ್ಟು ಬೇರೆ ಯಾವುದೂ ಚಿಗುರು ಬಂದರೂ ಕೂಡ ಅದನ್ನ ತೆಗೆದು ಅದನ್ನು ನೇರ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಒಮ್ಮೆ ನಿಮಗೆ 4-5 ಅಡಿ ಎತ್ತರ ಬೆಳೆದ ನಂತರ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಅದು ಕೌಲು ಹೊಡಿತದೆ, ಹೊಡಿದರೂ ಕೂಡ 4-5 ಅಡಿ ಎತ್ತರಕ್ಕೆ ಬಂದಾಗ ಅದರ ಚಿಗುರನ್ನು ನಾವು ಚಿವುಟಿ ಅಲ್ಲಿಂದ 4 ಅಥವಾ 5 ಕವಲ್ಗಳು ಬರುವ ಹಾಗೆ ನಾವು ನೋಡಿಕೊಂಡ್ರೆ ನಂತರ ಅದು ಹರಡುತ್ತೆ. ಕೆಳಭಾಗದಲ್ಲಿ ಈ ರೀತಿಯಾಗಿ ಅದು ಚಿಗುರು ಹೊಡೆದ್ರೆ ನಮಗೆ ನೆಕ್ಸ್ಟ್ ಕೃಷಿ ಕಾರ್ಯಗಳನ್ನು ಮಾಡಲಿಕ್ಕೆ ಬಹಳಷ್ಟು ಕಷ್ಟಗಳಾಗ್ತವೆ. ಈಗ ಇದು ಸುಮಾರು ಎಷ್ಟು ಸಮಯದಲ್ಲಿ ಫಲ ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತದೆ? ಸಾಮಾನ್ಯವಾಗಿ ನಮಗೆ 3 ವರ್ಷದಲ್ಲಿ ಫಲ ಕೊಡಲಿಕ್ಕೆ ಅದು ಪ್ರಾರಂಭ ಮಾಡ್ತದೆ. ನಿಧಾನಕ್ಕೆ ಅದು ಫಸಲು ಹೆಚ್ಚಾಗ್ತಾ ಹೋಗ್ತದೆ. ಸುಮಾರು 6 ವರ್ಷ ಆಗುವಾಗ ಅದು ನಮಗೆ ಸ್ಥಿರ ಇಳುವರಿಯನ್ನು ಕೊಡಲಿಕ್ಕೆ ನಮಗೆ ಪ್ರಾರಂಭ ಮಾಡ್ತದೆ. ಎಷ್ಟು ವರ್ಷಗಳವರೆಗೆ? ಸುಮಾರು 30 ವರ್ಷಗಳಿಂದ ಹೆಚ್ಚು ವರ್ಷಗಳ ಕಾಲ ನಮಗೆ ಆರ್ಥಿಕವಾಗಿ ಲಾಭದಾಯಕ ರೀತಿಯಲ್ಲಿ ನಮಗೆ ಫಸಲನ್ನು ಕೊಡ್ತದೆ. ಈಗ 3 ವರ್ಷಗಳವರೆಗೆ ಮೊದಲಿಗೆ ನಾವು ರಾಕ್ ಫಾಸ್ಫೇಟ್ ಮತ್ತೆ ಮಾಮೂಲಿಯಾಗಿ ಗೊಬ್ಬರವನ್ನು ಕೊಟ್ಟಿದ್ದೇವೆ, ನಂತರ ಅದಕ್ಕೆ ಗೊಬ್ಬರದ ಅವಶ್ಯಕತೆ ಹೇಗೆ? ಇದಕ್ಕೆ ಅಡಿಕೆಗೆ ಶಿಫಾರಸು ಮಾಡಿರುವಂತಹ ಪ್ರಮಾಣವೇ ಇದಕ್ಕೆ ಸಾಕು. ಅಂದ್ರೆ 100 ಗ್ರಾಂನಷ್ಟು ಸಾರಜನಕ, 40 ಗ್ರಾಂನಷ್ಟು ರಂಜಕ ಮತ್ತೆ 140 ಗ್ರಾಂನಷ್ಟು ಪೊಟ್ಯಾಸಿಯಂ, ಇದು ಅಡಿಕೆಗೆ ಶಿಫಾರಸು ಮಾಡಿರುವಂತಹ ಪ್ರಮಾಣ. ಅದೇ ಪ್ರಮಾಣವನ್ನ ಕೊಕ್ಕೋ ಬೆಳೆಗೂ ಕೂಡ ನಮಗೆ ಶಿಫಾರಸು ಮಾಡಲಾಗಿದೆ. ಸಾಮಾನ್ಯವಾಗಿ ನಾವು ತಪ್ಪು ಮಾಡೋದು ಎಲ್ಲಿ ಅಂತ ಹೇಳಿದ್ರೆ, ಮುಖ್ಯ ಬೆಳೆಗೆ ನಾವು ಗೊಬ್ಬರವನ್ನು ಕೊಡ್ತೇವೆ, ಇದು ಉಪಬೆಳೆ ಅಂತ ನಾವು ಅದನ್ನ ಕನ್ಸಿಡರ್ ಮಾಡಿಕೊಂಡು ಯಾವುದೇ ಪೋಷಕಾಂಶಗಳನ್ನು ನಾವು ಕೊಡ್ಲಿಕ್ಕೆ ಹೋಗುದಿಲ್ಲ. ಅದೇನಾಗ್ತದೆ ಅಂತ ಹೇಳಿದ್ರೆ, ಒಂದು ಮನೆಯಲ್ಲಿ 2 ಮಕ್ಕಳಿದ್ರೆ ಹಿರಿಯವನಿಗೆ ಊಟ ಕೊಟ್ಟು ಕಿರಿಯವನಿಗೆ ಕೊಡದಿದ್ರೆ ಕಿರಿಯವನು ಬಂದು ಕೇಳ್ತಾನೆ ನನಗೆ ಕೂಡ ಊಟ ಬೇಕು ಅಂತ ಕೇಳ, ಅಥವಾ ಅವನ ತಟ್ಟೆಯಿಂದ ಊಟವನ್ನು ತಗೊಳ್ಳೋದು. ಅದೇ ರೀತಿಯಾಗಿ 2 ಬೆಳೆಯನ್ನ ಅಕ್ಕಪಕ್ಕದಲ್ಲಿ ನಾವು ಬೆಳೆದಾಗ ಮುಖ್ಯ ಬೆಳೆಗೆ ನಾವು ಪೋಷಕಾಂಶವನ್ನು ಕೊಟ್ಟು ಉಪ ಬೆಳೆಗೆ ಕೊಡದಿದ್ರೆ ಸ್ವಾಭಾವಿಕವಾಗಿ ಅದು ಕೂಡ ಅದಕ್ಕೆ ಕಾಂಪಿಟೇಷನ್ ಮಾಡ್ತದೆ. ಅದರ ಬದಲಾಗಿ 2 ಬೆಳೆಗಳಿಗೆ ಕೂಡ ನಾವು ಸಮಾನವಾದಂತಹ ಪ್ರಾಮುಖ್ಯತೆಯನ್ನು ಕೊಟ್ಟು ಈ ಉಪ ಬೆಳೆಗೂ ಕೂಡ ಸರಿಯಾಗಿ ಬೇಕಾದ ರೀತಿಯಲ್ಲಿ ಬೇಕಾದ ಪ್ರಮಾಣದಲ್ಲಿ ನಾವು ಪೋಷಕಾಂಶಗಳನ್ನು ಕೊಟ್ಟಾಗ ಈ ಕಾಂಪಿಟೇಷನ್ ನಮಗೆ ಬರುವುದಿಲ್ಲ. ಈ ಗೊಬ್ಬರದ ರೂಪದಲ್ಲಿ ಅಂತ ಹೇಳಿದ್ರೆ ಯೂರಿಯಾವನ್ನ 220 ಗ್ರಾಮ್, ರಾಕ್ ಫಾಸ್ಫೇಟ್ 200 ಗ್ರಾಮ್, ಪೊಟ್ಯಾಸಿಯಂ 235 ಗ್ರಾಮ್ 1 ವರ್ಷಕ್ಕೆ ನಾವು ಕೊಡಲಿಕ್ಕೆ ಶಿಫಾರಸು ಮಾಡಿದ್ದೇವೆ. ಅದು 3 ವರ್ಷದ ನಂತರ ಇದನ್ನು 2 ಕಂತಲ್ಲಿ ಕೊಡಬೇಕು. ನಾವು ಮೊದಲ ಕಂತನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ, 2ನೇ ಕಂತನ್ನು ಫೆಬ್ರವರಿ ತಿಂಗಳಲ್ಲಿ, ಸರಿಯಾಗಿ ನೀರಿನ ನಮಗೆ ಸೌಲಭ್ಯಗಳಿದ್ರೆ ನಾವು ಜೂನ್ ತಿಂಗಳಲ್ಲಿ ಕೂಡ ಕೊಡಬಹುದು. ಮೊದಲ ವರ್ಷದಲ್ಲಿ ಈ ಪ್ರಮಾಣದ 1/3, 2ನೇ ವರ್ಷ 2/3, 3ನೇ ವರ್ಷ ಇದರ ಪೂರ್ಣ ಪ್ರಮಾಣ, ಮತ್ತು ಅದರ ನಂತರ ಕೂಡ ಇದರ ಪೂರ್ಣ ಪ್ರಮಾಣದ ಗೊಬ್ಬರಗಳನ್ನು ನಾವು ಗಿಡಗಳಿಗೆ ಕೊಡಬೇಕು. ಮರ ದೊಡ್ಡದಾದ ಹಾಗೆ ಹೆಚ್ಚಿನ ಸಾವಯವ ಗೊಬ್ಬರವನ್ನು ಹಾಕುವಂತ ಅವಶ್ಯಕತೆ ಅಲ್ಲಿ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ಅದರ ಎಲೆ ಉದುರ್ತದಲ್ಲ, ಅದೇ ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಇಂಗಾಲವನ್ನು ಮಣ್ಣಿನಲ್ಲಿ ಸೇರಿಸ್ತದೆ. ಮತ್ತೆ ನಾವು ಅದನ್ನ ಪ್ರೂಣಿಂಗ್ ಅಥವಾ ಸವರುವ ಕಾರಣದಿಂದಾಗಿ ಅದರ ರೆಂಬೆಗಳು ಗೆಲ್ಲುಗಳೆಲ್ಲ ನಮಗೆ ವಾಪಸ್ ಮಣ್ಣಿಗೆ ಸೇರುವ ಕಾರಣ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವದ ಅಂಶ ಮಣ್ಣಿಗೆ ಸೇರಿಕೊಳ್ಳುತ್ತದೆ. ಹೆಚ್ಚುವರಿಯಾಗಿ ನಾವು ಸಾವಯವ ಗೊಬ್ಬರ ಕೊಡುವಂತಹ ಅವಶ್ಯಕತೆ ಇಲ್ಲಿ ಬರುವುದಿಲ್ಲ. ಈಗ ಇಳುವರಿಯ ಬಗ್ಗೆ ಬರುವುದಿದ್ರೆ, ಮೆಲ್ಲಗೆ ಅದು ಹಣ್ಣನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡುವಾಗ ನಾವೇನಾದರೂ ಕೂಡ ಗಮನ ಹರಿಸಬೇಕಾದಂತಹ ಅವಶ್ಯಕತೆಗಳು ಇದ್ದಾವ? ಈಗ ಅದರಲ್ಲಿ ಕೊಕ್ಕೋ ಬೆಳೆ ವಿಶೇಷವಾದಂತಹ ಒಂದು ಗುಣ ಏನಂತ ಹೇಳಿದ್ರೆ ಚೆರಿಲೆ ವಿಲ್ಟಿಂಗ್ ಅಂತ ಹೇಳ್ತಾರೆ. ಅಂದ್ರೆ 1000 ಸಂಖ್ಯೆಯಲ್ಲಿ ಹೂಗಳು ಬಿಡ್ತವೆ, ಆದ್ರೆ ಎಲ್ಲವೂ ಕೂಡ ನಿಮಗೆ ಕಾಯಿಯಾಗಿ ಪರಿವರ್ತನೆಗಳಾಗುವುದಿಲ್ಲ. ಕೇವಲ 1% 2% ಮಾತ್ರ ಅದು ನಿಮಗೆ ಕಾಯಿಯಾಗಿ ಪರಿವರ್ತನೆ ಮಾಡಬಹುದು. ಉಳಿದವೆಲ್ಲ ಬೇರೆ ಬೇರೆ ಹಂತದಲ್ಲಿ ನಿಮಗೆ ಅದು ಒಣಗ್ತದೆ. ಅದಕ್ಕೆ ಕೆಲವೊಮ್ಮೆ ಕಾಯಿ ಕಟ್ಟಿದ ನಂತರ ಕೂಡ ನಿಮಗೆ ಒಣಗುವಂತದ್ದು ಇದೆ. ಚೆರಿಲೆ ಒಣಗುವಂತದ್ದು ಅಂದ್ರೆ ಸಣ್ಣ ಗಾತ್ರದ ಕೊಕ್ಕೋ ಕಾಯಿಗಳನ್ನ ನಾವು ಸಾಮಾನ್ಯವಾಗಿ ಚೆರಿಲೆ ಅಂತ ಹೇಳ್ತೇವೆ. ಸೊ ಈ ಚೆರಿಲೆ ಅನ್ನುವಂಥದ್ದು ಪ್ರಾಥಮಿಕ ಹಂತದಿಂದ ಕೂಡ ಸುಮಾರು 75 ದಿನಗಳವರೆಗೆ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಒಣಗ್ತದೆ. ಸೊ ಇದು ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಅದರ ತಾಯಿ ಮರವೇ ಆ ನಿರ್ಧಾರ ಮಾಡುವಂತ, ಅಂದ್ರೆ ಅದು ಸೆಲ್ಫ್ ಶೆಡ್ಡಿಂಗ್ ಅಂತ ಹೇಳುತ್ತೆ. ನಮ್ಮಲ್ಲಿ ಹೇಗಾಗ್ತದೆ ಅಂತ ಹೇಳಿದ್ರೆ ಆ ಮರ ಮೊದಲಿಗೆ ಅಂದ್ಕೊಳ್ಳುತ್ತದೆ ನಮಗೆ ಇಷ್ಟು ಹೂಗಳನ್ನು ಕೂಡ ಕಾಯಿಯಾಗಿ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ. ಆದ್ರೆ ಬೇರೆ ಬೇರೆ ಹಂತದಲ್ಲಿ ಅದಕ್ಕೆ ಆಗ್ತದೆ, ಇಷ್ಟೊಂದು ಪ್ರಮಾಣದ ಕಾಯಿಯ ನನಗೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಬೇರೆ ಬೇರೆ ಹಂತದಲ್ಲಿ ಅವುಗಳನ್ನ ಅದು ಒಣಗಿಸ್ತದೆ. ಅದಕ್ಕೆ ಚೆರಿಲೆ ವಿಲ್ಟಿಂಗ್ ಅಂತ ಹೇಳ್ತಾರೆ. ಈ ಚೆರಿಲೆ ವಿಲ್ಟಿಂಗ್ ಅನ್ನುವಂಥದ್ದು ಕೆಲವೊಂದು ರೋಗಗಳಿಂದ ಬರುವಂತದ್ದು ಇದೆ, ಅದು ಬೇರೆ. ಆದ್ರೆ ಸಾಮಾನ್ಯವಾಗಿ ಎಲ್ಲಾ ಹೂಗಳು ಕೂಡ ಕಾಯಿಗೆ ಆಗೋದಿಲ್ಲ, ಕಾಯಿ ಆದದ್ದು ಕೂಡ ಎಲ್ಲವೂ ಕೂಡ ದೊಡ್ಡದಾಗಿ ಬೆಳೆಯೋದಿಲ್ಲ. ಸೊ ಇದನ್ನ ಯಾವ ರೀತಿಯಾಗಿ ಸ್ವಲ್ಪ ಕಡಿಮೆ ಮಾಡಬಹುದು ಅಂತ ಹೇಳಿದ್ರೆ, ಸರಿಯಾದ ಕ್ರಮದಲ್ಲಿ ಪೋಷಕಾಂಶಗಳನ್ನು ಕೊಟ್ಟಾಗ ನಾವು ಈ ರೀತಿ ಒಣಗುವಂತ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಇತ್ತೀಚಿನ ಮಧ್ಯಾಹ್ನದಲ್ಲಿ ನಾವು ಕಂಡುಕೊಂಡಂತ ಹೇಳಿದ್ರೆ ಸರಿಯಾದ ಪ್ರಮಾಣದಲ್ಲಿ ಪೊಟ್ಯಾಸಿಯಮ್, ಕ್ಯಾಲ್ಸಿಯಂ ಮತ್ತೆ ಬೋರಾನ್, ಇವುಗಳನ್ನು ನಾವು ಸಮರ್ಪಕವಾಗಿ ಬೆಳೆಗೆ ಬೇಕಾದ ರೀತಿಯಲ್ಲಿ ಆ ಸಮಯದಲ್ಲಿ ಕೊಟ್ಟಾಗ ಈ ರೀತಿ ಒಣಗುವಂತ ಪ್ರಮಾಣಗಳು ಕಡಿಮೆ ಆಗ್ತದೆ, ಮತ್ತೆ ಹೂವು ಕಾಯಿ ಕಟ್ಟುವಂತಹ ಪ್ರಮಾಣದ ಅಂಶ ಕೂಡ ಹೆಚ್ಚಾಗ್ತದೆ. ಕಾಯಿ ಹಣ್ಣಾದ ಮೇಲೆ ನಾವು ಅದನ್ನ ಕೊಯ್ಯುವ ಸಂದರ್ಭದಲ್ಲಿ ಏನು ಗಮನ ಹರಿಸಬೇಕು ಮುಖ್ಯವಾಗಿ ರೈತರು? ಅಂದ್ರೆ ಇದು ಕಾಯಿ ಹಣ್ಣಾಗುವ ಸಮಯಕ್ಕೆ ಆ ಕರೆಕ್ಟ್ ಟೈಮಲ್ಲಿ ನಾವು ಅದನ್ನು ಕೊಯ್ಯುವಂಥದ್ದು ಬಹಳ ಮುಖ್ಯ. ಇಲ್ಲದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ವೇಸ್ಟೇಜ್ಗಳು ಜಾಸ್ತಿ. ಒಂದು ಕಪ್ಪು ಕಾಯಿಕೊಳ್ಳುವ ರೋಗದಲ್ಲಿ ನಷ್ಟ ಆಗುವಂಥ ಪ್ರಮಾಣಗಳು ಹೆಚ್ಚು, ಅಥವಾ ಇಲಿಯಿಂದ ನಮಗೆ ನಷ್ಟ ಆಗುವಂಥದ್ದು, ಅಳಿಲುಗಳು ತಿಂದು ನಷ್ಟ ಆಗುವಂಥದ್ದು ಹೆಚ್ಚು. ಹಾಗಾಗಿ ಆ ಸರಿಯಾದ ಸಂದರ್ಭದಲ್ಲಿ ಬಣ್ಣ ಬದಲಾವಣೆಗಳಾದಾಗ, ಈಗ ಹಸಿರು ಬಣ್ಣದ ಕಾಯಿಗಳಿದ್ರೆ ಅವುಗಳು ಸ್ವಲ್ಪ ಹಳದಿಯಾಗಲಿಕ್ಕೆ ನಮಗೆ ಪ್ರಾರಂಭ ಆದಾಗ, ಆ ಸಮಯದಲ್ಲಿ ನಮಗೆ ಕೊಯ್ದರೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ನಷ್ಟ ಆಗುವುದನ್ನು ನಾವು ಕಡಿಮೆ ಮಾಡಿಕೊಳ್ಬೋದು. ಹಾಗಾಗಿ ಸರಿಯಾದ ಹಂತದಲ್ಲಿ ಕೊಯ್ಯುವಂಥದ್ದು ಬಹಳ ಮುಖ್ಯ. ಮತ್ತು ಕೊಯ್ಯುವಾಗ ಸುಮಾರು ಜನ ಏನು ಮಾಡ್ತಾರೆ, ಅದನ್ನು ಎಳಿತಾರೆ. ಇಳಿಲಿಕ್ಕೆ ಹೋಗಬಾರ್ದು, ಅದು ಚೂಪಾದ ಯಾವುದಾದ್ರೂ ಚಾಕು ಅಥವಾ ಯಾವ್ದಾದ್ರೂ ವಸ್ತುವಿನಿಂದ ಅದನ್ನ ಕಟ್ ಮಾಡಿ ತೆಗಿಬೇಕು, ತುಂಡರಿಸಿ ತೆಗಿಬೇಕು. ಯಾಕಂತ ಹೇಳಿದ್ರೆ ಇದರಲ್ಲಿ ವಿಶೇಷ ಗುಣ ಏನಂತ ಹೇಳಿದ್ರೆ ಆ ಜಾಗದಲ್ಲಿ ವಾಪಸ್ ಬರುವ ವರ್ಷ ಕೂಡ ನಿಮಗೆ ಕಾಯವಾಗಂತ ಸಾಧ್ಯತೆಗಳು ಇರ್ತವೆ. ಒಮ್ಮೆ ಅದಕ್ಕೆ ಗಾಯ ಆದ್ರೆ ಆ ಜಾಗದಲ್ಲಿ ನಿಮಗೆ ಕಾಯಿ ವಾಪಸ್ ನಿಮಗೆ ಹೂ ಬಿಡುದಿಲ್ಲ. ತೆಗೆದ ಮೇಲೆ ಅದನ್ನ ಬಿಡಿಸಿದ ಮೇಲೆ ಅದನ್ನ ಹಾಗೆ ಮಾರುವಂತದ್ದು ಒಳ್ಳೇದು ಅಥವಾ ಒಣಗಿಸಿ ಮಾಡುವಂತದ್ದು ಒಳ್ಳೇದು? ನೋಡಿ, ಇಲ್ಲಿಯವರೆಗೆ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಕ್ರಮಗಳನ್ನು ಅನುಸರಿಸ್ತಾರೆ. ಕೇರಳ ಮತ್ತು ಕರ್ನಾಟಕದ ಕರಾವಳಿ ಭಾಗದಲ್ಲಿ ನಾವು ಹಸಿ ಆದ ಬೀಜವನ್ನೇ ನಾವು ಸಾಮಾನ್ಯವಾಗಿ ಸಂಸ್ಕರಣೆ ಮಾಡದೆ ನೇರವಾಗಿ ನಾವು ಮಾರುಕಟ್ಟೆ ಮಾರಾಟ ಮಾಡುವಂಥದ್ದು. ಇಲ್ಲಿ ಯಾಕೆ ಸಮಸ್ಯೆ ಆಗ್ತದೆ ಅಂತ ಕೇಳಿದರೆ, ಸಾಮಾನ್ಯವಾಗಿ ನಮಗೆ ಕೊಯ್ಲು ಪ್ರಾರಂಭ ಆಗುವಂಥದ್ದು ಏಪ್ರಿಲ್ ನಂತರ. ಏಪ್ರಿಲ್, ಮೇ, ಜೂನ್, ಜುಲೈ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಕ್ಕೋ ಬೀಜಗಳು ಸಿಗುವಂಥದ್ದು. ಆ ಸಮಯದಲ್ಲಿ ಮಳೆ ಬಂದಾಗ ನಮಗದು ಒಣಗಿಸ್ಲಿಕ್ಕೆ, ಫರ್ಮೆಂಟೇಷನ್ ಮಾಡಲಿಕ್ಕೆ ಎಲ್ಲ ಕಷ್ಟ ಆಗುವ ಕಾರಣದಿಂದಾಗಿ ಈ ರೀತಿಯ ಒಂದು ಪದ್ಧತಿಯನ್ನು ನಾವು ಅನುಸರಿಸ್ತಾ ಇದ್ದೇವೆ. ಅದೇ ನೀವು ಆಂಧ್ರಪ್ರದೇಶ, ತಮಿಳುನಾಡು ಆ ಭಾಗಗಳಿಗೆ ಹೋದರೆ, ಅಥವಾ ನಮ್ಮ ಕರ್ನಾಟಕದ ಇನ್ನಿತರ ಪ್ರದೇಶಗಳಿಗೆ ಹೋದರೆ, ಅವರು ಹಸಿ ಬೀಜವನ್ನು ಅವರು ಮಾರಾಟ ಮಾಡುವುದಿಲ್ಲ, ಅವರು ಅದನ್ನು ಒಣಗಿಸ್ತಾರೆ. ಒಣಗಿಸುವ ಕ್ರಮ ಹೇಗಂತ ಹೇಳಿದ್ರೆ, ಹಣ್ಣಾದಂತಹ ಕೊಕ್ಕೋವನ್ನು ತೆಗೆದು ಅದನ್ನು ಹೊಡೆದು ಅದರ ಬೀಜವನ್ನು ಬೇರ್ಪಡಿಸಿ ಅದನ್ನು ನಂತರ ಹುಳಿ ಬರಿಸಬೇಕು, ಫರ್ಮೆಂಟೇಷನ್ ಮಾಡಬೇಕು. ಸುಮಾರು 6 ದಿನಗಳ ಕಾಲ ಆ ರೀತಿಯಾಗಿ ಹುಳಿ ಬರಿಸಿ ನಂತರ 7ನೇ ದಿನಕ್ಕೆ ಅದನ್ನು ಒಣಗಿಸಿ ನಂತರ ಅದನ್ನು ಮಾರಾಟ ಮಾಡುವಂಥ ಒಣ ಬೀಜವಾಗಿ ನಮಗೆ ಮಾರಾಟ ಮಾಡುವಂಥದ್ದು. ಇದರ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಮಗೆ ಸ್ವಲ್ಪ ದರ ಹೆಚ್ಚಾಗ್ತದೆ. ಕೆಲಸವು ಸ್ವಲ್ಪ ಇದೆ, ಆದರೆ ನಮಗೆ ದರ ಕೂಡ ಹೆಚ್ಚಾಗುವ ಕಾರಣ, ಸಾಮಾನ್ಯವಾಗಿ ಇನ್ನಿತರ ಭಾಗದಲ್ಲಿ, ಈ ನಾನು ಸಾಂಪ್ರದಾಯಿಕ ಪ್ರದೇಶ ಹೊರತುಪಡಿಸಿದರೆ ಇನ್ನಿತರ ಎಲ್ಲ ಜಾಗದಲ್ಲಿ ಕೂಡ ಅವರು ಒಣ ಬೀಜವನ್ನು ಮಾರಾಟ ಮಾಡ್ತಾರೆ. ನಾವು ಮಾತ್ರ ಸಾಮಾನ್ಯ ಈ ಭಾಗದಲ್ಲಿ ಮಾತ್ರ ಹಸಿ ಬೀಜವನ್ನು ಮಾರಾಟ ಮಾಡುವಂಥ. ಇದಕ್ಕೆ ಬರುವಂತಹ ರೋಗಗಳು ಯಾವುದು? ಇದಕ್ಕೆ ಪ್ರಮುಖವಾಗಿ ಬರುವಂತಹ ರೋಗ ಯಾವುದಂತ ಹೇಳಿದ್ರೆ ಕಪ್ಪು ಕಾಯಿ ರೋಗ. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ನಮಗೆ ಕಾಣುವಂಥದ್ದು. ಅಡಿಕೆಗೆ ಬರುವಂತಹ ಕೊಳೆ ರೋಗ ಏನಿದೆ, ಅಥವಾ ತೆಂಗಿಗೆ ಬರುವಂತಹ ಕೊಳೆ ರೋಗ, ಅದೇ ಒಂದು ಪ್ರಭೇದಕ್ಕೆ ಸೇರಿರುವಂತಹ ಪೈಟಾಪ್ತರ ಪಾಲ್ಮಿವೋರ ಎನ್ನುವಂತಹ ಒಂದು ಶಿಲೀಂಧ್ರವು ಇದಕ್ಕೆ ಕಪ್ಪು ಕಾಯಿಲೆ ರೋಗಗಳನ್ನು ಉಂಟು ಮಾಡ್ತದೆ. ಇದರ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಈ ರೋಗಾಣು ಕಾಂಡದಲ್ಲಿ ಕೂಡ ಇರ್ತದೆ. ಅದಕ್ಕೆ ಸ್ಟೆಮ್ ಕ್ಯಾಂಕರ್ ಅನ್ನುವಂಥ ಒಂದು ರೋಗ ಹೇಳ್ತಾರೆ. ಅಂದ್ರೆ ಕಾಂಡೆ ನಿಧಾನಕ್ಕೆ ಸಾಯ್ತಾ ಬರುವಂತದ್ದು. ಆ ಶಿಲೀಂಧ್ರ ಬಹಳ ಬೇಗನೆ ಸಾಯುವುದಿಲ್ಲ. ಕಾಯಿಗೆ ಬಂದ್ರೆ ಕಾಯಿಯನ್ನು ನಾವು ತೆಗೆದಾಗ ಸೋಂಕು ಕೂಡ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ. ಆದ್ರೆ ಕಾಂಡಕ್ಕೆ ರೋಗ ಸೋಂಕು ತಗಲಿದ್ರೆ ಅಷ್ಟು ಸುಲಭವಾಗಿ ಅದು ನಾಶ ಆಗುವುದಿಲ್ಲ. ಮತ್ತೆ ಈ ಶಿಲೀಂಧ್ರ ಬಹಳ ವರ್ಷಗಳ ಕಾಲ ಹಾಗೆ ಬದುಕುಳಿಯುತ್ತದೆ, ತುಪ್ತ ಅವಸ್ಥೆಯಲ್ಲಿ ಇರ್ತದೆ. ಯಾವಾಗ ಅದಕ್ಕೆ ಪೂರಕವಾದ ವಾತಾವರಣ ಸಿಗ್ತದೋ ಆವಾಗ ವಾಪಸ್ ಅದು ನಿಮಗೆ ರೋಗವನ್ನು ಉಂಟು ಮಾಡ್ತದೆ. ಹಾಗಾಗಿ ಬಹಳ ಸುಲಭದಲ್ಲಿ ಕಾಂಡಕ್ಕೆ ಹತ್ತಿರವಾಗಿ ಇದು ಕಾಯಿ ಇರುವ ಕಾರಣ ಬಹಳ ಸುಲಭದಲ್ಲಿ ಸೋಂಕು ಇದಕ್ಕೆ ಕಾಯಿಗೆ ತಗೊಳ್ಳಿ, ಅದು ನಿಮಗೆ ಮಳೆಗಾಲದಲ್ಲಿ ನಿಮಗೆ ಕಪ್ಪು ಕಾಯಿ ರೋಗವನ್ನು ಉಂಟು ಮಾಡ್ತದೆ. ಸಾಮಾನ್ಯವಾಗಿ ನಾವು ಇದಕ್ಕೆ ಅಡಿಕೆಗೆ ಸಿಂಪಡಣೆ ಮಾಡುವಂತಹ ಬೋಡು ದ್ರಾವಣ ಮಿಶ್ರಣವನ್ನೇ ನಾವು ಶಿಫಾರಸು ಮಾಡುವಂಥದ್ದು. ಸ್ವಲ್ಪ ಅಂತರ ಕಡಿಮೆ ಅಂತರದಲ್ಲಿ ನಾವು ಅದನ್ನು ಸಿಂಪಡಣೆ ಮಾಡಬೇಕು. ಬಹಳಷ್ಟು ನಾವು ಕೃಷಿಕರು ನಾವು ಎಂತ ಮಾಡ್ತೇವೆ ಅಂತ ಹೇಳಿದ್ರೆ, ಅಡಿಕೆ ಗೊನೆಗಳಿಗೆ ಸಿಂಪಡಣೆ ಮಾಡ್ತೇವೆ, ಅದು ಕೊಕ್ಕು ಬೆಳೆಗೆ ನಾವು ಸಿಂಪಡಣೆ ಮಾಡಿಕೋದಿಲ್ಲ. ಆದರೆ ಈ ರೀತಿಯಾಗಿ ಬೋಡು ಮಿಶ್ರಣವನ್ನೇ ಕೊಕ್ಕು ಬೆಳೆಗೆ ಸಿಂಪಡಣೆ ಮಾಡಿದ ಕೂಡ ಕಪ್ಪು ಕಾಯಿ ಕೊಳೆ ರೋಗವನ್ನು ಅದರಿಂದ ಆಗುವಂತಹ ನಷ್ಟವನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು. ಕೀಟಗಳ ಬಾಧೆ, ಕೀಟಗಳಲ್ಲಿ ಪ್ರಮುಖವಾಗಿ ಬರುವಂತಹ ಕೀಟ ಯಾವುದಂತ ಹೇಳಿ, ಟೀ ಮಸ್ಕಿಟೋ ಬಗ್ ಅಂತ ಹೇಳಿ, ಇದೊಂದು ರಸ ಹೀರುವಂತಹ ಕೀಟ, ಟೀ ಸೊಳ್ಳೆ ಅಂತ ಹೇಳ್ತಾರೆ. ಇದು ಗೇರು ಬೀಜಕ್ಕೂ ಬರುವಂತಹ ಕೀಟ, ಹಾಗೆಯೇ ಚಹಾ ಬೆಳೆಯಲ್ಲಿ ಆ ಬೆಳೆಯಲ್ಲೂ ಕೂಡ ಅದು ಬರುವಂತಹ ಒಂದು ಕೀಟ. ಇದೊಂದು ರಸ ಇರುವ ಕೀಟ. ಸಾಮಾನ್ಯವಾಗಿ ಮಳೆಗಾಲದ ಕೊನೆಗೆ ನಾವು ಸವರಿದ ನಂತರ ಹೊಸ ಚಿಗುರು ಬರ್ತದೆ, ಆ ಹೊಸ ಚಿಗುರು ಡ್ಯಾಮೇಜ್ ಮಾಡ್ತದೆ, ಹಾನಿ ಉಂಟು ಮಾಡ್ತದೆ. ನಮಗೊಮ್ಮೆ ನವೆಂಬರ್ ನಂತರ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹೂ ಬಿಟ್ಟ ನಂತರ ನಮಗೆ ಈ ಚೆರಿಲೆ ಅಥವಾ ಸಣ್ಣ ಗಾತ್ರದ ಕಾಯಿಗಳು ಮೂಡ್ತವೆ, ಆ ಕಾಯಿಯನ್ನು ಕೂಡ ಇದು ರಸ ಹೀರ್ತದೆ. ಅವಾಗ ಅದು ಕಾಯಿ ಒಣಗ್ತದೆ, ಮತ್ತೆ ಅದರ ನಂತರ ಕೂಡ ಅದು ಡ್ಯಾಮೇಜ್ ಮಾಡಿದರೆ ಅದರ ಗಾತ್ರ ಕೂಡ ಸಣ್ಣದಾಗ್ತದೆ. ಬೇರೆ ಬೇರೆ ಹಂತದಲ್ಲಿ ಈ ಟೀ ಸೊಳ್ಳೆ ಅನ್ನುವಂಥದ್ದು ನಮಗೆ ನಷ್ಟವನ್ನು ಉಂಟು ಮಾಡ್ತದೆ. ಹಾಗೆ ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡಬಲ್ಲಂತಹ ಪ್ರಮುಖವಾದ ಕೀಟ ಯಾವುದಂತ ಕೇಳಿದ್ರೆ ಅದು ಟೀ ಸೊಳ್ಳೆ. ಇದಕ್ಕೆ ಸಾಮಾನ್ಯವಾಗಿ ನಮಗೆ ರಾಸಾಯನಿಕವನ್ನು ನಾವು ಅಂತ ಅನಿವಾರ್ಯ ಸಂದರ್ಭದಲ್ಲಿ ನಾವು ಸಿಂಪಡಣೆ ಮಾಡಬೇಕಾಗ್ತದೆ. ಈಗ ಲ್ಯಾಂಬ್ಡಾ ಸೈಲೋತ್ರಿನ್ ಎನ್ನುವಂಥ ಒಂದು ಕೀಟನಾಶಕವಿದೆ. ಈ ಕೀಟನಾಶಕವನ್ನು ನಾವು ಆ ಸಂದರ್ಭವನ್ನು ನೋಡಿಕೊಂಡು ಆ ಚೆರಿಲೆ ಮೂಡುವಂತಹ ಸಮಯದಲ್ಲಿ ನಾವು ಅದನ್ನು ಸಿಂಪಡಣೆ ಮಾಡಿದರೆ, ಅಥವಾ ಚಿಗಿರಿಗೆ ಡ್ಯಾಮೇಜ್ ಮಾಡೋ ಸಂದರ್ಭದಲ್ಲಿ ನಾವು ಹಾನಿಯನ್ನು ನಾವು ಗಮನಿಸಿದರೆ, ಆ ಸಂದರ್ಭದಲ್ಲಿ ಸಿಂಪಡಣೆ ಮಾಡಿದರೆ ನಾವು ಅದನ್ನು ಪರಿಣಾಮಕಾರಿ ಹತೋಟಿ ಮಾಡ್ಕೋಬಹುದು. ಇನ್ನೊಂದು ಪ್ರಮುಖವಾದ ವಿಚಾರ ಕೊಕ್ಕು ಬೆಳೆಯಲ್ಲಿ ಇರುವಂತಹದ್ದು ಸವರುವಂಥದ್ದು. ಸುಮಾರು ಜನರು ನಾವು ಅದನ್ನು ಅನುಸರಿಸಲಿಕ್ಕೆ ಹೋಗುವುದಿಲ್ಲ. ಆದರೆ ಅಡಿಕೆ ಬೆಳೆಯಲ್ಲಿ ನಾವು ಅದನ್ನು ಬೆಳೆದಾಗ ನಾವು ಅದರ ಗಾತ್ರವನ್ನ, ನಾವು ಅದರ ಆಕಾರವನ್ನು ನಾವು ಇದು ಕಂಟ್ರೋಲ್ ಮಾಡ್ಕೊಳ್ಬೇಕು. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಕೊಬಹುದು ಅಂತ ಹೇಳಿದ್ರೆ ಸವರುವಿಕೆ ಮುಖಾಂತರ, ಅದರ ಗೆಲ್ಲುಗಳನ್ನು ತುಂಡು ಮಾಡುವ ಮುಖಾಂತರವಾಗಿ. ಇದು ಯಾಕೆ ಮುಖ್ಯ ಅಂತ ಕೇಳಿದ್ರೆ, ಕೊಕ್ಕೋ ಬೆಳೆಯಲ್ಲಿ ಹೇಗಿದೆ ಅಂತ ಇದ್ರೆ, ಕೆಳಭಾಗದ ಎಲೆಗಳೇನಿವೆ ಅವುಗಳು ಹೆಚ್ಚು ಆಹಾರ ಉತ್ಪಾದನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಮೇಲ್ಭಾಗದ ಎಲೆಗಳು ಆಹಾರ ಉತ್ಪಾದನೆ ಮಾಡಿದ್ದನ್ನ ಇವುಗಳು ಕೂಡ ಬಳಕೆ ಮಾಡ್ಕೊಳ್ತವೆ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಈ ಆಹಾರ ಉತ್ಪಾದನೆ ಆಗಿರುವಂತದೆಲ್ಲ ಕಾಯಿ ಭಾಗಕ್ಕೆ ಹೋಗುವಂತ ಪ್ರಮಾಣ ಕಡಿಮೆ ಆಗ್ತದೆ. ಆವಾಗ ನಮಗೆ ಇಳುವರಿಯಲ್ಲಿ ನಮಗೆ ಸ್ವಲ್ಪ ತೊಂದರೆಗಳಾಗ್ತವೆ. ಹಾಗಾಗಿ ಕೆಳಭಾಗದ ಗೆಲ್ಲುಗಳನ್ನು ನಾವು ತೆಗಿಬೇಕಾಗ್ತದೆ. ಮತ್ತೆ ಒಮ್ಮೆ ಅದರ ಆಕಾರ ದೊಡ್ಡದಾಗ್ತಾ ಹೋದ ಹಾಗೆ, ಯಾಕಂತ ಹೇಳಿದ್ರೆ ಇದು ಸುಮಾರು 10 ಮೀಟರ್ ಎತ್ತರದವರೆಗೂ ಬೆಳೀತದೆ. ನಾವು ಸಾಮಾನ್ಯವಾಗಿ ಅದು ಸಣ್ಣ ಮರವಾಗಿ ಬೆಳೆಯುವುದನ್ನು ನಾವು ಗಿಡವಾಗಿ ಉಳಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಅದರ ಆಕಾರವನ್ನು ಕೂಡ ನಾವು ಸರಿಯಾಗಿ ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ನಾವು ಅದನ್ನು ಗೆಲ್ಲುಗಳನ್ನು ಕಟ್ ಮಾಡಬೇಕಾಗ್ತದೆ. 4 ಮರದ ಮಧ್ಯದಲ್ಲಿ ನಾವು ಗಿಡವನ್ನು ನೆಡುವಾಗ ಇದರ ಗೆಲ್ಲುಗಳು ಅದು 4 ಮರವನ್ನು ಬಿಟ್ಟು ದೂರ ಹೋಗದ ರೀತಿಯಲ್ಲಿ ಅದನ್ನು ತುಂಡರಿಸಬೇಕು. ಶೇಪ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ಕೊಡೆಯ ಆಕಾರದಲ್ಲಿ ಅದನ್ನು ನಾವು ಮಾಡಬೇಕಾಗ್ತದೆ. ಕೆಳಭಾಗಕ್ಕೆ ಬಗ್ಗಿದಂತಹ ಗೆಲ್ಲುಗಳನ್ನು ತೆಗಿಬೇಕು, ಒಳಮುಖವಾಗಿ ಬಗ್ಗಿದಂತಹ ಗೆಲ್ಲುಗಳನ್ನು ತೆಗಿಬೇಕು. ಅದೇ ರೀತಿಯಾಗಿ 4 ಅಡಿಕೆ ಮರದಿಂದ ಹೊರಗೆ ಹೋದಂತಹ ಎಲ್ಲ ಗೆಲ್ಲುಗಳನ್ನು ನಾವು ತೆಗೆಯಬೇಕಾಗ್ತದೆ. ಆದಷ್ಟು ಸೂರ್ಯನ ಬಿಸಿಲು ಕಾಂಡಕ್ಕೆ ಬೀಳುವ ರೀತಿಯಲ್ಲಿ ನೋಡಿಕೊಂಡ್ರೆ ಆವಾಗ ನಮಗೆ ಅದರ ಹೂ ಬರುವಂತ ಪ್ರಮಾಣ ಕೂಡ ಹೆಚ್ಚಾಗ್ತದೆ. ಸೊ ಸುಮಾರುವಾಗಿ ಜನ ತಪ್ಪು ಮಾಡುವಂತ ಒಂದು ಅಡಿಕೆ ತೋಟದಲ್ಲಿ ಹಾಕಿದ ನಂತರ ಅದನ್ನ ಸವರ್ಲಿಕ್ಕೆ ಹೋಗೋದಿಲ್ಲ. ಸವರುವಂಥದ್ದು ಬಹಳ ಮುಖ್ಯ, ಅದನ್ನು ಮಾಡುವಂಥದ್ದು ಸಮಯ ಕೂಡ ಬಹಳ ಮುಖ್ಯ. ಆಗಸ್ಟ್ ತಿಂಗಳಲ್ಲಿ ಮಾಡಿದ್ರೇ ನಮಗೆ ನಂತರದಲ್ಲಿ ನಮಗೆ ಚಿಗುರು ಬರುವಂಥದ್ದು, ಒಮ್ಮೆ ಚಿಗುರು ಬಂದ ನಂತರ ಹೂ ಬರುವಂಥದ್ದು. ಸೊ ಈ ಸವರುವಂಥ ವಿಧಾನವೇ ನಮಗೆ ಲೇಟ್ ಆದರೆ, ಸೆಪ್ಟೆಂಬರ್ ಅಕ್ಟೋಬರ್ಗಳಾದರೆ ಚಿಗುರು ಬರುವಂಥ ಸಮಯ ತಡ ಆಗ್ತದೆ, ಅದರ ನಂತರ ಹೂ ಬರುವಂಥದ್ದು ತಡ ಆಗ್ತದೆ, ಹೂ ಬರುವಂಥದ್ದು ತಡ ಆದರೆ ಕಾಯಿ ಬರುವಂಥದ್ದು ಕೂಡ ತಡ ಆಗ್ತದೆ. ಒಮ್ಮೆ ನಮಗೆ ಜೂನ್ ಕಳೆದ್ರೆ ನಮಗೆ ಕಪ್ಪು ಕಾಯಿ ಕೊಳೆ ರೋಗ ಬರ್ತದೆ, ಅದನ್ನು ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗ್ತದೆ. ಹಾಗಾಗಿ ನಮಗೆ ಆರ್ಥಿಕವಾಗಿ ನಷ್ಟ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಸರಿಯಾದ ಸಮಯದಲ್ಲಿ ಆಗಸ್ಟ್ ತಿಂಗಳಲ್ಲಿ ಇದನ್ನು ಸವರಿದ್ರೆ ನಮಗೆ ಎಲ್ಲ ಪ್ರಕ್ರಿಯೆಗಳು ಸರಿಯಾದ ಸಮಯಕ್ಕಾಗಿ ಒಳ್ಳೆಯ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಇದರ ಮಧ್ಯದಲ್ಲಿ ಪ್ರಾಣಿಗಳಿಂದಲೂ ಕೂಡ ತೊಂದರೆ ಉಂಟು ಅಂತ ನೀವು ಹೇಳಿದ್ರಿ. ಅಳಿಲಿ ಇರಬಹುದು, ಇಲಿ ಇರಬಹುದು, ಇವುಗಳಿಗೇನಾದರೂ ಕೂಡ ಪರಿಹಾರ ಉಂಟ? ಅಳಿಲಿಗೆ ನಾವು ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಬೋನನ್ನು ನೀಡಬೇಕಷ್ಟೇ. ಇಲಿಗ ಮಾತ್ರ ಅದಕ್ಕೆ ಇಲಿ ಪಾಷಣಗಳು ನಮಗೆ ಸಿಗ್ತದೆ, ಅವುಗಳನ್ನು ನಾವು ಕೊಕ್ಕೋ ಮರದ ಮೇಲ್ಗಡೆ ಇಟ್ಟು ನಾವು ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಮತ್ತೆ ಇಲಿ ಬೋನ್ಗಳನ್ನು ಇಡಬೇಕಷ್ಟೇ, ಬೇರೆ ಯಾವ ಮೆಥಡ್ಗಳು ಅದಕ್ಕೆ ಇಲ್ಲ. ಈ ಒಟ್ಟಾರೆಯಾಗಿ ಹೇಳೋದಿದ್ರೆ, ಕೊಕ್ಕೋ ಬೆಳೆಯನ್ನು ಈಗ ಲಾಭದಾಯಕವಾಗಿ ಬೆಳೆಸಬೇಕಿದ್ರೆ ರೈತರು ಯಾವ ರೀತಿಯಲ್ಲಿ ಯಾವ ವಿಷಯಗಳನ್ನು ಗಮನಿಸಬೇಕು? ಪ್ರಮುಖವಾಗಿ ಅದಕ್ಕೆ ಪ್ರಾಧಾನ್ಯತೆಯನ್ನು ಕೊಡಲೇಬೇಕು. ನಾವು ಉಪಬೆಳೆಯಾಗಿ ಬೆಳೆದಿದ್ದೇವೆ, ಅದಕ್ಕೆ ಯಾವುದು ಆರೈಕೆಗಳು ಬೇಡ ಅಂತ ಅನ್ನುವಂಥ ಮನೋಧರ್ಮಗಳು ಸರಿಯಲ್ಲ. ಅಡಿಕೆಗೆ ಕೊಡುವಂತಹ ಗೊಬ್ಬರವನ್ನೇ ಅದಕ್ಕೆ ಶಿಫಾರಸು ಮಾಡಿರುವಂಥದ್ದು. ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ, ಶಿಫಾರಸು ಮಾಡಿರುವ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಕೊಕ್ಕೋ ಬೆಳೆಗೂ ಕೂಡ ಕೊಡುವಂಥದ್ದು ಬಹಳ ಮುಖ್ಯ. ಆವಾಗ ಈ ಕಾಂಪಿಟೇಷನ್ ಅನ್ನುವಂಥದ್ದು, ಬೆಳೆಗಳ ನಡುವೆ ಕಾಂಪಿಟೇಷನ್ ಅಂಥದ್ದು ಆಗುವುದಿಲ್ಲ, ಅದು ಕೂಡ ಚೆನ್ನಾಗಿ ಇಳುವರಿ ಕೊಡ್ತದೆ. ಹಾಗಾಗಿ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ಸಂದರ್ಭದಲ್ಲಿ ಕೊಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ಎರಡನೆಯದು ಸವರುವಂಥದ್ದು, ಗಿಡದ ಆಕಾರವನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡಿದರೆ ನಮಗೆ ಒಳ್ಳೆಯ ಇಳುವರಿಯನ್ನು ನಮಗೆ ಪಡೆಯಲಿಕ್ಕೆ ಸಾಧ್ಯತೆ ಉಂಟು. ಮತ್ತು ಅದರಿಂದ ನಷ್ಟ ಆಗುವುದನ್ನು ಕೂಡ ಕಡಿಮೆ ಮಾಡು. ನನ್ನನ್ನು ಹಾಗೆ ಹೇಳಿದೆ, ಆಗಸ್ಟ್ ತಿಂಗಳಲ್ಲಿ ನಾವು ಅದನ್ನು ಸವರಿದರೆ ಏಪ್ರಿಲ್ ತಿಂಗಳಲ್ಲಿ ನಮಗೆ ಅದು ಕಾಯಿಗಳು ಬರ್ತವೆ, ಆವಾಗ ಕಪ್ಪು ಕಾಯಿ ಕೊಳೆ ರೋಗದಿಂದ ನಷ್ಟ ಆಗುವುದರ ಪ್ರಮಾಣವನ್ನು ನಾವು ಕೂಡ ಕಡಿಮೆ ಮಾಡಿಕೊಳ್ಬಹುದು. ಎರಡನೇದು ಟೀ ಸೊಳ್ಳೆ, ಟೀ ಸೊಳ್ಳೆಯಿಂದಾಗಿ ನಮಗೆ ಸುಮಾರು ನಷ್ಟ ಆಗ್ತದೆ. ಅದನ್ನು ಕೂಡ ಹೆಚ್ಚು ಕೀಟಗಳು ಇರುವಂತಹ ತೋಟಗಳಲ್ಲಿ ನಾವು ಅದನ್ನು ಸಿಂಪಡಣೆ ಮಾಡುವುದರ ಮುಖಾಂತರ, ಕೀಟನಾಶಕವನ್ನು ಸಿಂಪಡಣೆ ಮಾಡುವುದರ ಮುಖಾಂತರ ನಾವು ಅದನ್ನು ಕಂಟ್ರೋಲ್ ಮಾಡಿಕೊಳ್ಬಹುದು. ಮತ್ತು ಕಪ್ಪು ಕಾಯಿ ಕೊಳರುಗೋದ್ರು ಕೂಡ ನಮಗೆ ಸಾಕಷ್ಟು ನಷ್ಟಗಳಾಗ್ತವೆ. ಹಾಗಾಗಿ ಅಡಿಕೆ ಮರದ ಗೊನೆಗಳಿಗೆ ಬೋಡೋ ಮಿಶ್ರಣವನ್ನು ಸಿಂಪಡಣೆ ಮಾಡುವಾಗ, ಕೊಕ್ಕೋ ಬೆಳೆಗೆ ಕೂಡ ನಾವು ಸಿಂಪಡಣೆ ಮಾಡಿದರೆ ಇದು ಈ ರೀತಿಯಾಗಿ ಕಪ್ಪು ಕಾಯಿ ಕೊಳರುಗಿಂದ ಆಗುವಂಥ ನಷ್ಟವನ್ನು ನಾವು ಕಡಿಮೆ ಮಾಡಿಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಭವಿಷ್ಯ ಅವರೇ. ಮುಖ್ಯವಾಗಿ ಈಗ ಅಡಿಕೆ ಮತ್ತು ತೆಂಗಿನ ಜೊತೆ ನಾವು ಮಿಶ್ರ ಬೆಳೆಯಾಗಿ ನಡೀತಾ ಇರುವಂತಹ ಕೊಕ್ಕೋ, ಇದರ ಉತ್ಪಾದನಾ ತಂತ್ರಜ್ಞಾನ ಯಾವ ತರ, ಮತ್ತೆ ರೈತರು ಯಾವ ರೀತಿಯಲ್ಲಿ ಗಮನವನ್ನು ಹರಿಸಬೇಕು ಇದರಲ್ಲಿ ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಕೊಕ್ಕೋ ಬೆಳೆ ಕುರಿತು ಐಸಿಎಆರ್ ಸಿಪಿಸಿಹರೈ ವಿಟ್ಲದ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಭವಿಷ್ಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಈಟಲ್ಲನ ಪೂಜೆ ಮಾಡ್ಯಾರನ ಚಂದ ಈಟಲ್ಲನ ಪೂಜೆ ಪೂಜೆ ಮಾಡ್ಯಾರನ ಚಂದ ನೋಡ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ ಕೋಲ